ಹೇಳಿದ್ದಾರೆ. ರಾಮನಗರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸುರಕ್ಷತಾ ಕ್ರಮಗಳನ್ನು ಅವರು ಪರಿಶೀಲಿಸಿದರು. ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು, ವಸತಿ ನಿಲಯದ ಸ್ವಂತ ಕಟ್ಟಡದ ಕಾಮಗಾರಿ ಶೀಘ್ರವಾಗಿ ಪ್ರಾರಂಭಿಸಲು ಸೂಕ್ತ ಕ್ರಮ ವಹಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಅವರು ಸೂಚಿಸಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯುತ್ತಿರುವಂತಹ 5ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಲೋಕೇಶ್ ರಾಥೋಡ್ ಡೆಕಥ್ಲಾನ್ ವಿಭಾಗದಲ್ಲಿ ಕಂಚಿನ ಪದಕದೊಂದಿಗೆ ಮೂರನೆಯ ಸ್ಥಾನವನ್ನು ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ 96,727 ಮಕ್ಕಳಿದ್ದು ಇದೇ 21ರಿಂದ 24ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಬಿ ಬಸವರಾಜು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಸಂಪುಟ ಸಭೆ ಒಪ್ಪಿಗೆ. ಬೆಂಗಳೂರಿನ ಹೆಬ್ಬಾಳದಿಂದ ಮೇಖ್ರಿ ವೃತ್ತದವರೆಗೆ ಅವಳಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅಸ್ತು. ರೈತರಿಂದ ಮೆಕ್ಕೆಜೋಳ ಖರೀದಿಸುವಂತೆ ಕುಕುಟ ಆಹಾರ ಉತ್ಪಾದಕರಿಗೆ ಸರ್ಕಾರ ಸೂಚನೆ. ರಬ್ಬರ್ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಆಗ್ರಹ. ಕಾರವಾರದ ನೌಕಾನೆಲೆಯಲ್ಲಿ ನೌಕಾದಳದಿಂದ ಬೀಟಿಂಗ್ ರಿಟ್ರೀಟ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿ. ಸಂಸ್ಕರಿಸಿದ ಆಹಾರ ಸೇವನೆಯ ಅಪಾಯ, ರೈತರ ಸಮಸ್ಯೆ ಬಗ್ಗೆ ಲೋಕಸಭೆಯಲ್ಲಿ ಗಮನ ಸೆಳೆದ ರಾಜ್ಯದ ಸಂಸದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ, ಸುಸ್ವಾಗತ. ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಸಂತೋಷ್ ಶಿಂದೆ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶು ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದಲ್ಲಿ ವಿನೋಬನಗರದಲ್ಲಿರ್ತಕ್ಕಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಪುನರಾವರ್ತಿತ ಬೆದೆಗೆ ಬರುವ ಸಮಸ್ಯೆ ಕುರಿತು ಅಥವಾ ರಿಪೀಟ್ ಬ್ರೀಡಿಂಗ್ ಅಂತ ಹೇಳಿ ನಾವೇನು ಕರಿತೀವಿ ಇಂಗ್ಲಿಷ್ನಲ್ಲಿ, ಇದರ ಕುರಿತು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಡಾಕ್ಟರ್ ಸಿಂಧೆ ಅವರೇ. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಶಿಂದೆ ಅಂತ. ಇಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ರೈತ ಬಾಂಧವರೇ, ಇವತ್ತು ನಾನು ಬಹು ಮುಖ್ಯವಾದ ವಿಷಯ ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ವಿಷಯ ಏನಂತಂದ್ರೆ ಪುನರಾವರ್ತಿತ ಬೆದೆಗೆ ಬರುವ ಸಮಸ್ಯೆ, ಅಥವಾ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಬಹಳಷ್ಟು ಜನ ರೈತರಿಗೆ ಗೊತ್ತಿರುತ್ತೆ, ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಅಂತ ಕರಿತೀವಿ. ಈ ಸಮಸ್ಯೆ ಏನಂತಂದ್ರೆ, ಈ ಒಂದು ಸಮಸ್ಯೆ ಬಹಳಷ್ಟು ಜನರಿಗೆ ಈ ಆಕಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದೇ ಇರುತ್ತೆ. ಈ ಸಮಸ್ಯೆ ಮುಖ್ಯ ಲಕ್ಷಣ ಅಂತಂದ್ರೆ, ನೀವು ಆಕಳ ಅಥವಾ ಎಮ್ಮೆ ಬೆದೆಗೆ ಬಂದಾಗ ಕಟ್ಟಿಸ್ತೀರಾ ಅಥವಾ ಕೃತಗರ್ಭಧಾರಣ ಮಾಡಿಸಿರ್ತೀರಾ, ಆದ್ರೂ ಕೂಡ ಮತ್ತೆ 21ನೇ ದಿವಸಕ್ಕೆ ಮತ್ತೆ ಹೀಟಿಗೆ ರಿಪೀಟ್ ಆಗುತ್ತೆ. ಸೊ ಇದೇ ತರ ನೀವು 5-6 ಸರ್ತಿ ರಿಪೀಟ್ ಆಗಿ ಹೀಟಿಗೆ ಬಂದಾಗ ಮತ್ತೆ ಕೃತಗರ್ಭಧಾರಣ ಮಾಡಿಸಿರ್ತೀರಾ, ಆದ್ರೂ ಆಕಳ ಕಟ್ಟೋದಿಲ್ಲ ಅಥವಾ ಪ್ರೆಗ್ನೆಂಟ್ ಆಗುವುದಿಲ್ಲ, ಈ ಒಂದು ಸಮಸ್ಯೆಗೆ ನಾವು ರಿಪೀಟ್ ಬ್ರೀಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸಮಸ್ಯೆನ 15-20% ಆಕಳದಲ್ಲಿ ಕಾಣುವಂತ ಸಮಸ್ಯೆ ಸಾಧ್ಯತೆ ಇರುತ್ತೆ. ಅತಿ ಹೆಚ್ಚುವಾಗಿ ಮಿಶ್ರತಳಿ ಆಕಳಲ್ಲಿ, ಅದು ಜರ್ಸಿ ಮತ್ತು HF ಮಿಶ್ರತಳಿ ಆಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ನಮ್ಮ ದೇಶಿ ಆಕಳಲ್ಲಿ ಈ ಸಮಸ್ಯೆ ಕಡಿಮೆ ಕಾಣಬಹುದು. ಈ ಒಂದು ಪ್ರಮುಖವಾಗಿ ನಾನು ಹೇಳುವುದಾದರೆ, ಈ ಪುನರಾವರ್ತಿತ ಬೆದೆಗೆ ಬರುವ ಸಮಸ್ಯೆಗೆ ಅಥವಾ ರಿಪೀಟ್ ಬ್ರೀಡಿಂಗ್ ಅಂತ ನಾವು ಕರಿತೀವಿ ಸಮಸ್ಯೆ, ಈ ಸಮಸ್ಯೆಗೆ ಪ್ರಮುಖ ಕಾರಣಗಳು ಅಂತ ಏನ್ ಹೇಳ್ತೀರಾ? ಸರ್, ಈ ಒಂದು ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಆಕಳಲ್ಲಿ ಅಥವಾ ಎಮ್ಮೆಯಲ್ಲಿ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದಾವೆ, ಅಥವಾ ಈ ಒಂದು ಸಮಸ್ಯೆಗೆ ಬಹು ಕಾರಣಗಳು ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಮಸ್ಯೆ ಮುಖ್ಯವಾಗಿ ನ್ಯೂಟ್ರಿಷನ್ ಅಥವಾ ಆಹಾರದ ಪೌಷ್ಟಿಕಾಂಶದ ಕೊರತೆಯಿಂದನೂ ಕೂಡ ಆಗುತ್ತೆ, ಅಥವಾ ಹಾರ್ಮೋನ್ಗಳ ಕೊರತೆಯಿಂದನೂ ಕೂಡ ಆಗುತ್ತೆ. ಜೊತೆಯಲ್ಲಿ ನಾವು ಯಾವ ತರ ಆಕಳನ್ನ ಸಾಕಾಣಿಕೆ ಮಾಡ್ತೀವಿ ಅದ್ರೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಒಂದು ಬಹಳಷ್ಟು ಕಾರಣಗಳಿದಾವೆ ಈ ಒಂದು ರಿಪೀಟ್ ಬ್ರೀಡಿಂಗ್ ಆಗ್ಬೇಕು ಆಕಳಲ್ಲಿ ಅಂತಂದ್ರೆ. ಸೊ ನಾವು ಕೆಲವೊಂದು ಕಾರಣಗಳ ಬಗ್ಗೆ ನಾನು ನಿಮ್ಮ ಜೊತೆ ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಯಾವುದೇ ಒಂದು ಆಕಳಲ್ಲಿ ಯಾವುದೇ ಒಂದು ಗರ್ಭ ಸಂಬಂಧಿತ ಸಮಸ್ಯೆ ಆಗ್ಬೇಕಂತಂದ್ರೆ ಪೌಷ್ಟಿಕಾಂಶದ ಕೊರತೆಯಿಂದನೇ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಎಲ್ಲ ರೈತ ಬಾಂಧವರು ಏನಂತಂದ್ರೆ, ತಮ್ಮ ಆಕಳನ್ನ ಅಥವಾ ಎಮ್ಮೆಯನ್ನ ನೀವು ಆದಷ್ಟು ಹೆಚ್ಚಾಗಿರ್ತ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರನ ಕೊಡೋದ್ರಿಂದ ಖಂಡಿತವಾಗ್ಲೂ ಈ ಸಮಸ್ಯೆನ ಕಡಿಮೆ ಆದು. ಉದಾಹರಣೆಗೆ ನೀವು ಬಹಳಷ್ಟು ಜನ ಏನಂತಂದ್ರೆ ಕೇವಲ ಒಣಮೇವು ಅಥವಾ ಹಸಿಮೇವನ್ನ ಅಷ್ಟೇ ಹಾಕ್ತೀವಿ, ಬಟ್ ಅದರಲ್ಲೂ ಕೂಡ ಯಾವ ಹಸಿಮೇವನ್ನ ಹಾಕಬೇಕು, ಯಾವ ತರದ ಹಸಿಮೇವನ್ನ ಬೆಳೆಸ್ಕೊಳ್ಬೇಕು ಅದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ನೀವು ಹಸಿಮೇವ ಅಂತಂದ್ರೆ ಅದರಲ್ಲಿ ಏಕದಳ ಮತ್ತು ದ್ವಿದಳ ಮೇವು ಅಂತ ಬರುತ್ತೆ. ಸೊ ಅದರಲ್ಲಿ ಏಕದಳದಲ್ಲಿ ಬಹಳಷ್ಟು ಉದಾಹರಣೆಗಳಿದಾವೆ, ಎಕ್ಸಾಂಪಲ್ ಹೈಬ್ರಿಡ್ ನೇಪಿರ್ ಅಂತ ಬರುತ್ತೆ. ಅದು ಮುಖ್ಯವಾಗಿ ಏಕದಳದಲ್ಲಿ ಬಹಳಷ್ಟು ಜನ ರೈತರು ಹೈಬ್ರಿಡ್ ನೇಪಿರ್ ವೆರೈಟಿನ ಹಾಕೊಳ್ತಾರೆ. ಜೊತೆಲಿ ನಾವು ಏಕದಳ ಜೊತೆ ದ್ವಿದಳ ಮೇವನ್ನು ಕೂಡ ನಮ್ಮ ರಾಸುಗಳಿಗೆ ಹಾಕಿದ್ರೆ ಒಳ್ಳೇದು. ಉದಾಹರಣೆಗೆ ಕುದುರೆ ಮೆಂತೆ ಅಂತ ಬರುತ್ತೆ, ಸ್ಟೈಲೋಸ್ ಅಂತ ಸುಲ್ ಅಂತ ಬರುತ್ತೆ. ಸೊ ಇವೆಲ್ಲ ಬಹುವಾರ್ಷಿಕ ಮೇವಿನ ಬೆಳೆಗಳು. ಸೊ ಇವು ಎರಡು ಮೇವನ್ನ ನೀವು ಹಾಕೊಂಡು ನಿಮ್ಮ ದನಗಳಿಗೆ ತಿನ್ನಿಸೋದ್ರಿಂದ ಅತಿ ಹೆಚ್ಚು ಪೌಷ್ಟಿಕಾಂಶ ಇರತಕ್ಕಂತ ಆಹಾರನ ಕೊಡುವಾಗೆ ಆಗುತ್ತೆ. ಜೊತೆಯಲ್ಲಿ ದಾಣಿ ಮಿಶ್ರಣ ಕೂಡ ನೀವು ಖಂಡಿತವಾಗ್ಲೂ ದಿವಸ ನೀವು ನಿಮ್ಮ ಆಕಳಿಗೆ ಹಾಕಿದ್ರೆ ಒಳ್ಳೆಯದು. ಜೊತೆಯಲ್ಲಿ ಇದು ಒಂದು ಕಾರಣ ಅಂತ ಹೇಳ್ಬಹುದು, ನೀವು ಕರೆಕ್ಟ್ ಆಗಿ ಪೌಷ್ಟಿಕಾಂಶ ಕೊಡ್ಲಿಲ್ಲ ಅಂತಂದ್ರೆ. ಜೊತೆಯಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಖನಿಜ ಮಿಶ್ರಣ ಅಥವಾ ಮಿನರಲ್ ಮಿಕ್ಸ್ಚರ್ ಪೌಡರ್ ಅಂತ ಕರಿತೀವಿ, ಇದನ್ನು ಕೂಡ ನೀವು ಮಾರ್ಕೆಟ್ ನಿಂದ ಖರೀದಿ ಮಾಡಿಕೊಂಡು ನಿಮ್ಮ ಆಕಳ ಅಥವಾ ನುಚ್ಚಲ್ಲಿ ಒಂದು 30 ಗ್ರಾಮ್ನಷ್ಟು ನಿಮ್ ಮಿಕ್ಸ್ ಮಾಡಿ ಡೈಲಿ ಕೊಟ್ಟರು ಕೂಡ ಈ ಒಂದು ಲವಣ ಕೊರತೆಯಿಂದ ಆಗುವಂತ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರತಕ್ಕಂತ ಪ್ರೊಡಕ್ಟ್ಸ್ ಅಂತಂದ್ರೆ ಅಗ್ರಿಮಿನ್ ಫೋರ್ಟ್ ಅಂತ ಬರುತ್ತೆ, VM ಆಲ್ ಅಂತ ಬರುತ್ತೆ. ಸೊ ಈ ತರ ಬಹಳಷ್ಟು ಮಾರ್ಕೆಟ್ ಅಲ್ಲಿ ಇದಾವೆ ಮಿನರಲ್ ಮಿಕ್ಸ್ಚರ್ಗಳು, ಅಪೌಷ್ಟಿಕತೆಯಿಂದ ಈ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಅದ ನಂತರ ಎರಡನೇದಾಗಿ ಮುಖ್ಯವಾದ ಕಾರಣ ಏನಂತಂದ್ರೆ, ಈಗ ನಾವು ಹಸು ಹೀಟಿಗೆ ಬಂದಾಗ ಅಥವಾ ಬೆದೆಗೆ ಬಂದಾಗ ನಾವು ಕೃತಕ ಗರ್ಭಧಾರಣೆ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತೀವಿ. ಸೊ ಆ ಸಮಯದಲ್ಲಿ ನಾವು ಯಾವ ಸಮಯಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು ಅಥವಾ ಬೆದೆಗೆ ಬಂದ ನಂತರ ಎಷ್ಟು ಗಂಟೆಯ ನಂತರ ನೀವು ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು, ಇದ್ರ ಬಗ್ಗೆ ನಿಮಗೆ ರೈತರಿಗೆ ಮಾಹಿತಿ ಇದ್ರೆ ಒಳ್ಳೇದು. ಯಾಕಂತಂದ್ರೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ಹಸು ಯಾವಾಗ ಹೀಟಿಗೆ ಬಂದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವಾಗ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಅವಾಗ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಿ ಕೃತಕ ಗರ್ಭಧಾರಣ ಮಾಡಿಸಿರ್ತಾರೆ. ಆ ರೀತಿ ಮಾಡೋದ್ರಿಂದ ಒಂದು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಈ ಒಂದು ಕಟ್ಟುವಂತ ಸಾಧ್ಯತೆ ಜಾಸ್ತಿ ಮಾಡಬೇಕಂತಂದ್ರೆ ಎಲ್ಲ ರೈತ ಬಾಂಧವರು ಬೆದೆಗೆ ಬಂದಿರತಕ್ಕಂಥ ಲಕ್ಷಣಗಳನ್ನ ಕರೆಕ್ಟ್ ಆಗಿ ನೋಡಬೇಕು. ಅದರಲ್ಲಿ ಈ ಕೆಲವೊಮ್ಮೆ ಆಕಳುಗಳೇನಂತಂದ್ರೆ ಹೀಟಿಗೆ ಬಂದ ನಂತರ, ಯಾವ ಆಕಳ ಹೀಟಿಗೆ ಬಂದಿರತ್ತಲ್ಲ ಆ ಆಕಳ ಬೇರೆ ಆಕಳ ಮೇಲೆ ಹಾರ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಆ ಒಂದು ಲಕ್ಷಣಗಳು ಏನಾದ್ರೂ ನೀವು ಕಾಣ್ತಾ ಇದ್ದೀರಾ ಅಂತಂದ್ರೆ ಅದು ಈ ಬೆದೆ ಲಕ್ಷಣಗಳು ಈಗ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಆ ಸಮಯದಲ್ಲಿ ನೀವು ಕರ್ಕೊಂಡು ಹೋದ್ರೆ ಅಥವಾ ಕೃತಕ ಗರ್ಭಧಾರಣ ಮಾಡಿಸೋದ್ರಿಂದ ಈ ಕಟ್ಟುವ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗುತ್ತದೆ. ಸೊ ನೀವು ಯಾವಾಗ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಂತಂದ್ರೆ, ಯಾವ ಆಕಳು ಹೀಟಿಗೆ ಬಂದಿರತ್ತಲ್ಲ ಆ ಆಕಳು ಬೇರೆ ಆಕಳನ್ನ ತನ್ನ ಮೇಲೆ ಹಾರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡಿಂಗ್ ಹೀಟ್ ಅಂತ ಕರಿತೀವಿ. ಆ ಒಂದು ಲಕ್ಷಣಗಳನ್ನು ನೀವೇನಾದ್ರೂ ಕಾಣ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದಕ್ಕೆ ಸೂಕ್ತ ಸಮಯ, ನೀವು ಈ ಸಮಯದಲ್ಲಿ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಆ ಆಕಳು ಪ್ರೆಗ್ನೆಂಟ್ ಅಥವಾ ಕಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಒಂದು ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇದು ಒಂದು ಲಕ್ಷಣಗಳನ್ನ ನೋಡಿದ್ರಿಂದ ಕೂಡ ಆಕಳು ಕಟ್ಟುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇದು ಒಂದು ಕರೆಕ್ಟ್ ಆಗಿ ನೀವು ಪಾಲನೆ ಮಾಡಬೇಕು. ಇದು ಪುನರಾವರ್ತಿತ ಬೆದೆಗೆ ಬರುವ ಸಮಸ್ಯೆಗಳು ಆಕಳಲ್ಲಿ ಜಾಸ್ತಿನಾ ಇಲ್ಲ ಎಮ್ಮೆಯಲ್ಲಿ ಜಾಸ್ತಿನಾ, ಇದರ ಪ್ರಮಾಣ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಈ ಸಮಸ್ಯೆ ಹೆಚ್ಚಾಗಿ ಆಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ನಾನು ಫಸ್ಟ್ ಹೇಳಿದೀನಿ ನಿಮ್ಗೆ, ಮಿಶ್ರತಳಿ ಆಕಳಲ್ಲಿ ಜಾಸ್ತಿ ಇರುತ್ತೆ, ಜರ್ಸಿ ಮತ್ತು ಹೆಚ್ ಎಫ್ ಮಿಶ್ರತಳಿಯಲ್ಲಿ ಜಾಸ್ತಿ ಇರುತ್ತೆ, ಎಮ್ಮೆಯಲ್ಲಿ ಕಡಿಮೆ ಅಂತ ಹೇಳ್ಬಹುದು. ಆದ್ರೆ ಆಕಳಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಕುರಿ ಆಡಲ್ಲಿ ಈ ಸಮಸ್ಯೆ ಬಹಳ ಕಡಿಮೆ. ಯಾಕೆಂತಂದ್ರೆ ಹೆಣ್ಣು ಕುರಿ ಮತ್ತು ಗಂಡು ಕುರಿ ಜೊತೆನೆ ಕಟ್ಟಿರ್ತೀವಿ. ಸೊ ಅದರಿಂದ ಏನಂತಂದ್ರೆ ಒಂದು ಫೆರಾಮೋನ್ಸ್ ರಿಲೀಸ್ ಆಗೋದ್ರಿಂದ ಕುರಿ ಹೀಟಿಗೆ ಬಂದಾಗ ಅಲ್ಲಿಂದ ಅಲ್ಲಿ ನ್ಯಾಚುರಲ್ ಕ್ರಾಸಿಂಗ್ ಆಗುತ್ತೆ. ನಾವು ಯಾವ ತರ ಕೃತಕ ಗರ್ಭಧಾರಣ ಉಪಯೋಗಿಸುತ್ತಿಲ್ಲ. ಸೊ ಅದರಿಂದ ಆ ಸಮಸ್ಯೆ ಕಡಿಮೆ ಇದೆ ಅಂತ ಹೇಳ್ಬಹುದು. ಆದ್ರೆ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವುದು ಆಕಳಲ್ಲಿ, ಅದರಲ್ಲಿ ಮಿಶ್ರತಳಿ ಆಕಳಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಮತ್ತೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಒಂದು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತೀರಾ? ಈ ಒಂದು ಸಮಸ್ಯೆಗೆ ನೀವು ಈ ಸಮಸ್ಯೆನ ಕಡಿಮೆ ಮಾಡಬೇಕು ಅಥವಾ ಈ ಸಮಸ್ಯೆ ಇರಲೇಬಾರ್ದು ಅಂತಂದ್ರೆ, ಯಾಕಂದ್ರೆ ನಾ ಇದಕ್ಕಿಂತ ಮುಂಚೆ ನಾ ನಿಮ್ಗೆ ಈ ಒಂದು ಸಮಸ್ಯೆನ ತಡೆಗಟ್ಟುಕ್ಕಿಂತ ಮುಂಚೆ ಇದರಿಂದ ಆಗುವಂತ ಆರ್ಥಿಕ ನಷ್ಟ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಿಮ್ಗೆ ಎಲ್ಲ ರೈತ ಬಾಂಧವರಿಗೆ ಗೊತ್ತಿರಬಹುದು, ಒಂದು ಹೀಟ್ ಏನಾದ್ರೂ ಸ್ಕಿಪ್ ಆಯ್ತು ಅಥವಾ ಆಕಳ ಕದ್ದೇ ಇದ್ದಲ್ಲಿ ಮತ್ತೆ 21 ದಿವಸ ನಂತರ ಮತ್ತೆ ಆಕಳ ಹೀಟಿಗೆ ಬರುತ್ತೆ. ಆ ಒಂದು 21 ದಿವಸ ನೀವು ನಿಮ್ಮ ಆಕಳಿಗೆ ಎಕ್ಸ್ಟ್ರಾ ಆಹಾರ ಕೊಡ್ಬೇಕಾಗತ್ತೆ, ಹಿಂಡಿ ಕೊಡ್ಬೇಕಾಗತ್ತೆ, ಜೊತೆಯಲ್ಲಿ ಬೇರೆ ಮ್ಯಾನೇಜ್ಮೆಂಟ್ ಏನಾದ್ರೂ ಆಕಳ ಆರಾಮ್ ತಪ್ಪದಾಗ ಇಂಜೆಕ್ಷನ್ಸ್ ಮಾಡಿಸೋದ್ರು ಎಲ್ಲ ಖರ್ಚುನು ಕೂಡ ಜಾಸ್ತಿ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಏನಂತಂದ್ರೆ ಟೋಟಲ್ ನಿಮ್ಗೆ 21 ದಿವಸದಿಂದ ಹಾಲಿನ ಇಳುವರಿನು ಕೂಡ ಮುಂದೆ ಬರುವಂತ ಹಾಲಿನ ಇಳುವರಿ ಈಗ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಸುಮಾರಷ್ಟು ಒಂದು ದಿವಸಕ್ಕೆ ನೀವು ಅಥವಾ ಒಂದು ಹೀಟ್ ಸ್ಕಿಪ್ ಆದ್ರೆ 5,000-8,000 ನಿಮ್ಗೆ ನಷ್ಟ ಆಗೋ ಸಾಧ್ಯತೆ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಸಮಸ್ಯೆಯನ್ನ ಬಂದಾಗ ಆದಷ್ಟು ಬೇಗ ನಿಮ್ಮ ಪಶು ಹತ್ತಿರದ ಇರತಕ್ಕಂತ ಪಶುವೈದ್ಯರನ್ನ ಸಂಪರ್ಕಿಸಿ ಅದನ್ನ ಯಾವ್ದು ಸಮಸ್ಯೆ ಇದೆ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡಿದ್ರೆ ಒಳ್ಳೇದು. ಅದರ ಜೊತೆಯಲ್ಲಿ ನೀವು ರೈತ ಬಾಂಧವರು ನಿಮ್ಮ ಮನೆಯಲ್ಲಿ ಯಾವ ತರ ನೀವು ಏನೇನು ಕ್ರಮಗಳನ್ನ ತಗೊಳ್ಬೇಕು ನಾನು ಹೇಳ್ತೀನಿ. ಮೊದಲನೇದಾಗಿ ನಾನು ಹೇಳಿದ್ದು ಪೌಷ್ಟಿಕ ಆಹಾರನ ಕೊಡೋದು. ಸೊ ಆದಷ್ಟು ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನ ನಿಮ್ಮ ತೋಟದಲ್ಲಿ ಹಾಕೊಂಡು ಮೇಯಿಸಿದ್ರೆ ಒಳ್ಳೇದು. ಅದಕ್ಕೆ ಉದಾಹರಣೆ ಹೇಳಿ, ಸಮತೋಲನ ಆಹಾರ ಕೊಟ್ರೆ ಒಳ್ಳೇದು. ಅದರಲ್ಲಿ ಉದಾಹರಣೆ ಹೇಳಿದ್ದೀನಿ ನಾನು, ಬಹುವಾರ್ಷಿಕ ಏಕದಳ ಮೇವಿಗೆ ಉದಾಹರಣೆ ಹೈಬ್ರಿಡ್ ನೇಪಿಯರ್ ಅಂತ ಇದೆ. ದ್ವಿದಳಕ್ಕೆ ಲೂಸರ್ನ್ ಅಥವಾ ಬೇಲಿ ಮೆಂತೆ, ಲೂಸರ್ನ್ ಮತ್ತು ಸ್ಟೈಲೋಜಾಂಥಸ್ ಅಂತ ಎಕ್ಸಾಂಪಲ್ ಇದೆ. ಸೊ ಇದು ಎರಡನ್ನ ಹಾಕೊಂಡ್ರೆ ಒಳ್ಳೇದು. ಜೊತೆಯಲ್ಲಿ ಹಿಂಡಿ ಪ್ರಮಾಣ ಮತ್ತು ಲವಣ ಮಿಶ್ರಣ ನೀವು ಕೊಟ್ರೆ ಖಂಡಿತವಾಗ್ಲು ಸಮಸ್ಯೆನ ಸ್ವಲ್ಪ ಕಡಿಮೆ ಮಾಡಬಹುದು. ಸ್ಟೈಲೋಸ್ಯಾಂಡಿಸ್ ಅಂತ, ಇದು ಹೆಚ್ಚಿನ ಪ್ರಮಾಣದಲ್ಲಿ ನರೇಗಾ ಕಾರ್ಯಕ್ರಮದಲ್ಲಿ ಪಶುಗಳ ಒಂದು ಸಂರಕ್ಷಣೆಗೆ ಇದೆಲ್ಲ ಉಪಯೋಗಿಸ್ತಾರೆ. ಬಟ್ ಇದು ಮೇವಾಗಿ ಯಾವ ರೀತಿಯಿಂದ ಇಚ್ಛೆ ಪಡ್ತಾರೆ ದನಗಳು ತಿನ್ನಕ್ಕೆ? ಖಂಡಿತವಾಗ್ಲೂ ಇಷ್ಟಪಡ್ತವೆ. ಯಾಕೆಂತಂದ್ರೆ ಇದು ಬಹುವಾರ್ಷಿಕ ಮೇವು ಅಂತಂದ್ರೆ ನೀವು ಒಂದ್ಸತಿ ಬೀಜನ ಹಾಕಿದ್ರೆ 45-50 ದಿವಸದಲ್ಲೇ ಕಟಾವ್ ಮಾಡಿಕೊಂಡು ಮತ್ತೆ ನೀವು ಆಕಳಿಗೆ ತಿನ್ನಿಸಬಹುದು. ಮತ್ತೆ ಪುನಃ ಮತ್ತೆ ಬೀಜ ಹಾಕೋದ್ ಬೇಕಾಗಿಲ್ಲ. 1 ವರ್ಷಕ್ಕೆ ಸುಮಾರು 5-7 ಇಳುವರಿನ ನೀವು ಪಡೆಯಬಹುದು 1 ವರ್ಷದಲ್ಲಿ. ಮತ್ತೆ ಬೆಳೆಯುತ್ತೆ, ಅದಕ್ಕೆ ನಾವು ಬಹುವಾರ್ಷಿಕ ಅಂತ ಕರಿತೀವಿ ಅದಕ್ಕೆ. ಸೊ ಅದು ರುಚಿ ಅತಿ ರುಚಿ ಇರತಕ್ಕಂತ ಮೇವು, ಇದನ್ನು ಕೂಡ ಹಾಕೊಳ್ಬಹುದು ಸ್ಟೈಲೋಸ್ಯಾಂಥಸ್. ಅದ್ರ ಜೊತೆಯಲ್ಲಿ ನಾನು ಹೇಳಿದಾಗೆ ಯಾವ ಆಕಳು ಹೀಟಿಗೆ ಬಂದಾಗ ಯಾವ ಆಕಳು ಬೇರೆ ಆಕಳನ್ನ ತನ್ನ ಮೇಲೆ ಹಾರಲಿಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ ಅದು ಸೂಕ್ತ ಸಮಯ ಅಂತ ಹೇಳ್ಬಹುದು. ಆ ಸಮಯದಲ್ಲಿ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಕಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಒಂದು ರೈತರು ನೆನ್ಪಿಟ್ಕೊಳ್ಬೇಕು. ಜೊತೆಯಲ್ಲಿ ಈ ಒಂದು ಸಮಸ್ಯೆಗೆ ಒಂದು ಹಾರ್ಮೋನ್ಗಳ ಕೊರತೆಯಿಂದನೂ ಕೂಡ ಈ ಸಮಸ್ಯೆ ಆಗುತ್ತೆ. ಸೊ ನಾವು ಎಲ್ಲ ರೈತರಿಗೆ ಅಥವಾ ಎಲ್ಲೇ ಹೋದ್ರು ಕೂಡ ಈ ಒಂದು ಪಶು ವೈದ್ಯರಿಗೆ ಕೂಡ ನಾವು ವಿನಂತಿ ಮಾಡೋದೇನಂತಂದ್ರೆ, ಈ ತರ ಸಮಸ್ಯೆ ಇದ್ದಲ್ಲಿ ರೈತರು ಆಕಳನ್ನ ಕೃತಕ ಗರ್ಭಧಾರಣೆಗೆ ಕರ್ಕೊಂಡು ಬಂದಾಗ ಕೃತಕ ಗರ್ಭಧಾರಣೆ ಮಾಡಿದ ನಂತರ GNRH ಅಂತ ಹೇಳಿ ಒಂದು ಇಂಜೆಕ್ಷನ್ ಸಿಗುತ್ತೆ. ಅದು ಮಾರ್ಕೆಟ್ ಅಲ್ಲಿ ರಿಸೆಪ್ಟಾಲ್ ಅಥವಾ ಗೈನಾರಿಚ್ ಅಂತ ಹೇಳಿ ಪ್ರೊಡಕ್ಟ್ ನೇಮ್ ಅಲ್ಲಿ ಸಿಗುತ್ತೆ. ಕೃತಕ ಗರ್ಭಧಾರಣೆ ಮಾಡಿದ ನಂತರ 2.5 ml ಅಷ್ಟು ಇಂಜೆಕ್ಷನ್ IM ಕೊಟ್ಟರೆ, ಮಾಂಸದಲ್ಲಿ ಕೊಟ್ಟಿದ್ರೆ ಈ ಒಂದು ಇಂಜೆಕ್ಷನ್ ಬಹಳಷ್ಟು ಹೆಲ್ಪ್ ಮಾಡುವ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಈ ಇನ್ನೊಂದು ಕಾರಣ ಇದಕ್ಕೆ ಒಂದು ರಿಪೀಟ್ ಬಿಡಿಂಗ್ ಏನಂತಂದ್ರೆ, ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಲಿಲ್ಲ ಅಂತಂದ್ರು ಕೂಡ ಈ ಒಂದು ಫರ್ಟಿಲೈಸೇಷನ್ ಅಥವಾ ಕಟ್ಟುವ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಇಂಜೆಕ್ಷನ್ ಕೊಡೋದ್ರಿಂದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ನೀವು ಕೃತಕ ಗರ್ಭಧಾರಣ ಮಾಡಿದ ತಕ್ಷಣ ಈ ಒಂದು ಫರ್ಟಿಲೈಸೇಷನ್ ಆಗಿ ಕಟ್ಟುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಪುನರಾವರ್ತಿತ ಬೆಳೆಗೆ ಬರುವ ಸಸ್ಯ ಅನುವಂಶಿಕತೆಯೋ ಅಥವಾ ಹೇಗೆ ಅನುವಂಶಿಕತೆ ಅಂದ್ರೆ ಅದರ ಒಂದು ತಾಯಿಯಿಂದ ಹಾಗನೆಲ್ಲ ಇದೆಲ್ಲ ಕಾರಣಗಳಿಂದ ಬರುತ್ತೆ. ಸರಿನಾ, ತಾಯಿಗಿದ್ರೆ ಮಕ್ಕಳಿಗೂ ಬರಬೇಕಂತ ಏನಿಲ್ಲ. ಸೊ ಇದು ಏನಾದ್ರೂ ಕೊರತೆ ಇದ್ರೆ, ಹಾರ್ಮೋನ್ಗಳ ಕೊರತೆ, ನ್ಯೂಟ್ರಿಷನ್ ಕೊರತೆ ಅಥವಾ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ, ಕರೆಕ್ಟ್ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡದೇ ಇದ್ದಲ್ಲಿ, ಜೊತೆಲಿ ನೀವು ಈವನ್ ನಾವೇನು ಕೃತಕ ಗರ್ಭಧಾರಣ ಮಾಡಲಿಕ್ಕೆ ವೀರ್ಯನ ಉಪಯೋಗಿಸ್ತೀವಿ ಅದ್ರದ್ದು ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದು ಕ್ವಾಲಿಟಿ ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಚೆಕ್ ಮಾಡಿದಾಗ ನಿಯರ್ಲಿ 40% 40% ಅಷ್ಟು ಮೊಟಿಲಿಟಿ ಅಂತ ಹೇಳ್ತೀವಿ, ವೀರ್ಯಗಳ ಮೊಟಿಲಿಟಿ ಇರಬೇಕಂತ ಹೇಳ್ತೀವಿ. ಅದು ಅಷ್ಟು ಇರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಕೃತಕ ಗರ್ಭಧಾರಣೆ ಮಾಡಿದಾಗ ಕಟ್ಟುವ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಅದನ್ನು ಕೂಡ ನೀವು ಅದು ರೈತರು ಮಾಡುವುದಿಲ್ಲ, ಬಟ್ ಆದ್ರೆ ಯಾರು ಪಶು ಆಸ್ಪತ್ರೆಯಲ್ಲಿ ವೈದ್ಯರು ಇರ್ತಾರೆ ಅದನ್ನ ರೆಗ್ಯುಲರ್ ಚೆಕ್ ಮಾಡ್ಕೋತಾ ಇದ್ರೆ ಈ ಒಂದು ಸಮಸ್ಯೆನ ಕಡಿಮೆ ಮಾಡಬಹುದು. ಸೊ ಇವೆಲ್ಲ ಸ್ವಲ್ಪ ಕೆಲವೊಂದು ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸಸ್ ಇದಾವೆ, ಇದನ್ನು ಕೂಡ ಮಾಡ್ಕೊಂಡಿದ್ರೆ ಒಳ್ಳೇದು. ಮನೆಯ ಮಟ್ಟದಲ್ಲಿ ಈಗ ಖರ್ಚಿಲ್ಲದೆ ಈಗ ತಾವು ಹೇಳಿದ್ರೆ ಸುಮಾರು ಮಾರ್ಕೆಟ್ನಲ್ಲಿ ಕೂಡ ಇಂಜೆಕ್ಷನ್ಗಳು ಸಿಗ್ತವೆ, ಔಷಧಿಗಳು ಸಿಗ್ತವೆ, ಇದು ಹೇಳಿದಿರಿ ಬೇರೆ ಬೇರೆ ಅವರ ಒಂದು ಬ್ರ್ಯಾಂಡ್ ಹೆಸರುಗಳಲ್ಲಿ. ಆದ್ರೆ ಮನೆಯ ಮಟ್ಟದಲ್ಲಿ ರೈತರು ಒಂದು 5-6 ಹಸುಗಳನ್ನು 5-6 ಆಕಳನ್ನು ಕಟ್ಕೊಂಡಿರ್ತಾರೆ, ಅವರು ಈಗ ಮನೆ ಮಟ್ಟದಲ್ಲಿ ಯಾವತ್ತಿಂದ ಇದು ತಡೆಗಟ್ಟುವ ಒಂದು ಕ್ರಮಗಳನ್ನ ಅನುಸರಿಸಬೇಕಂತ ಹೇಳ್ತೀರಾ? ಸರ್, ಈ ಒಂದು ಸಮಸ್ಯೆಗೆ ಮನೆಯಲ್ಲಿ ಅಂತಂದ್ರೆ ಮುಖ್ಯವಾಗಿ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರನ ನೀವು ಕೊಡೋದ್ರಿಂದ ಇದು ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಅದು ಬಿಟ್ರೆ ನಾನು ಹೇಳಿದೆ ನಿಮ್ಗೆ, ಇದಕ್ಕೆ ಮುಖ್ಯವಾದ ಕಾರಣ ಒಂದು ನ್ಯೂಟ್ರಿಷನ್, ಎರಡನೇದು ಹಾರ್ಮೋನ್ಗಳ ಕೊರತೆ. ಇನ್ನೊಂದು ಸಮಸ್ಯೆ ಅದು ರೈತರಿಗೆ ಗೊತ್ತಾಗೋದು ಕಷ್ಟ ಏನಂತಂದ್ರೆ, ನಾವು ಗರ್ಭಕೋಶದಲ್ಲಿ ಸೋಂಕಾಗುವ ಸಾಧ್ಯತೆ ಇರುತ್ತೆ. ಸೊ ಸೋಂಕಾದಾಗ ನೀವು ಯಾವುದೇ ಎಷ್ಟೇ ಒಂದ್ಸತಿ ಕೃತಕ ಗರ್ಭಧಾರಣೆ ಮಾಡಿದ್ರೆ ಕಟ್ಟೋದೇ ಸಾಧ್ಯತೆ ಇರಲ್ಲ. ಯಾಕಂದ್ರೆ ತಕ್ಷಣ ವೀರ್ಯಗಳು ಗರ್ಭಕೋಶ ಹೋಗಿದ ತಕ್ಷಣ ಎಲ್ಲ ವೀರ್ಯಗಳು ಸತ್ತು ಹೋಗುತ್ತೆ ಸೋಂಕು ಇರೋದ್ರಿಂದ. ಸೊ ಈ ಒಂದು ಸಮಸ್ಯೆನ ಯಾವಾಗ ಆಕಳ ಹೀಟಿಗೆ ಬರುತ್ತೆ ಅಥವಾ ಬೆದೆಗೆ ಬರುತ್ತೆ, ಯೋನಿ ದರ ದ್ವಾರದಿಂದ ಡಿಸ್ಚಾರ್ಜ್ ಬರುತ್ತಾ ಇರುತ್ತೆ. ಆ ಯೋನಿ ಡಿಸ್ಚಾರ್ಜು ನಾವೇನಂತೀವಿ, ನೀರ್ ಇದ್ದಂಗೆ ಇರಬೇಕು ಅಥವಾ ಎಣ್ಣೆ ಇದ್ದಂಗೆ ಇರಬೇಕು, ಅದರಲ್ಲಿ ಏನೋ ಯಾವುದೇ ತರದ್ದು ಮಿಕ್ಸ್ಚರ್ ಅಥವಾ ಕಿವ ಇರಬಾರ್ದು ಅಂತ ಹೇಳ್ತೀವಿ ಅದನ್ನ. ಏನಾದ್ರೂ ನೀವು ಆ ಡಿಸ್ಚಾರ್ಜ್ ಅಲ್ಲಿ ಕಿವ ತರದ ಏನಾದ್ರೂ ವೈಟ್ ಫ್ಲೇಕ್ಸ್ ಏನಾದ್ರೂ ಕಾಣಿಸ್ತಾ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ಅದು ನಿಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಗರ್ಭಕೋಶದಲ್ಲಿ ಸೋಂಕಾಗಿದೆ ಅಂತ ಅರ್ಥ ಅದಕ್ಕೆ. ಸೊ ಇಂತ ಸಮಯದಲ್ಲಿ ನೀವು ಆ ಹೀಟ್ ಅಲ್ಲಿ ಕೃತಕ ಗರ್ಭಧಾರಣ ಮಾಡುವ ಬದಲು ಗರ್ಭವನ್ನ ತೊಳಸಿದ್ರೆ, ಅದಕ್ಕೆ ತೊಳಸಿದೀವಿ ಅಂತ ಹೇಳ್ತೀವಿ, ಅದನ್ನ ಗರ್ಭಕೋಶದಲ್ಲಿ ನಾವು ಆಂಟಿಬಯೋಟಿಕ್ಸ್ ಅಥವಾ ಪೌಡರ್ ಸಿಗುತ್ತೆ, ಲಿಕ್ವಿಡ್ ಸಿಗುತ್ತೆ, ಅದನ್ನ ಹಾಕೋದ್ರಿಂದ 2-3 ದಿವಸವರೆಗೂ ಇದನ್ನ ರಿಪೀಟ್ ಮಾಡಬೇಕು. ಸೊ ಮಾಡೋದ್ರಿಂದ ಗರ್ಭಕೋಶದಲ್ಲಿ ಇರತಕ್ಕಂತ ಸೋಂಕನ್ನ ಕಡಿಮೆ ಮಾಡಬಹುದು. ಜೊತೆಯಲ್ಲಿ ನೆಕ್ಸ್ಟ್ ಹೀಟಿಗೆ ಬಂದಾಗ ಆ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ, ಆವಾಗ ನೀವು ಕೃತಕ ಗರ್ಭಧಾರಣೆ ಮಾಡಿಸೋದ್ರಿಂದ ಕಟ್ಟುವ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಅಲ್ಲ, ಇದೀಗ ಕೇವಲ ಆಕಳಲ್ಲಿ ಇರ್ತಕ್ಕಂತ ಒಂದು ಸಮಸ್ಯೆನ ಅಥವಾ ವೀರ್ಯದಿಂದ ಕೂಡ ಈ ತರದ್ದು ಅಂದ್ರೆ ಅದು ಮೋಟಿವಿಟಿ ನೀವು ಹೇಳಿದೀರ ಪ್ರಮಾಣ ಮೋಟಿವಿಟಿ ಇರಬೇಕು, ಬಟ್ ವೀರ್ಯದಿಂದ ಏನಾದ್ರು ವೀಕ್ನೆಸ್ ಅಂತಂದ್ರೆ ಅದರಲ್ಲಿ ಶಕ್ತಿ ರಹಿತ ವೀರ್ಯದಿಂದ ಕೂಡ ಇದು ಈ ಸಮಸ್ಯೆ ಆಗಬಹುದು? ಖಂಡಿತವಾಗ್ಲೂ ಬರಬಹುದು ಸರ್. ಯಾಕಂತಂದ್ರೆ ಮುಖ್ಯವಾಗಿ 2 ಅಂಶ ನಮಗೆ ಇಂಪಾರ್ಟೆಂಟ್, ಒಂದು ಅಂಡಾಣು, ಒಂದು ಏನೊಂದು ವೀರ್ಯ, ಎರಡು ಕ್ವಾಲಿಟಿನೂ ಇಂಪಾರ್ಟೆಂಟ್ ನಮಗೆ. ಈಗಡೆ ವೀರ್ಯ ಕ್ವಾಲಿಟಿ ಚೆನ್ನಾಗಿದೆ, ಅಂಡಾಣು ಚೆನ್ನಾಗಿಲ್ಲ ಅಥವಾ ಅಂಡಾಣು ಬಿಡುಗಡೆನೆ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಫರ್ಟಿಲೈಸೇಷನ್ ಆಗುದಿಲ್ಲ ಮತ್ತೆ ಕಟ್ಟೋದಿಲ್ಲ ಆಕಳ. ಈ ತರ ಈಗ ಅಪೋಸಿಟ್ ವೇ ಅಲ್ಲಿ ಅಂಡನೂ ಚೆನ್ನಾಗಿದೆ, ವೀರ್ಯ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಕಟ್ಟೋದಿಲ್ಲ. ಸೊ ಹಾಗಾಗಿ ವೀರ್ಯ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟಿ ಅಂದ್ರೆ ನಾನು ಹೇಳಿದೆ ನಿಮ್ಗೆ, ಈ ಒಂದು ವೀರ್ಯನ ತೆಗೆದಾಗ ಅದ್ರ ಚೆಕ್ ಮಾಡಿದ್ರೆ ಪೋಸ್ಟ್ ಥಾ ಮೋಟಿಲಿಟಿ ಅಂತ ಕರಿತೀವಿ, ಅದು ಅಟ್ ಲೀಸ್ಟ್ 40% ಇರಬೇಕು ಮಿನಿಮಮ್. ಅಷ್ಟು ಪರ್ಸೆಂಟೇಜ್ ಇದ್ರೆ ಆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಆದ್ರೆ ಏನಾದ್ರೂ ಕ್ವಾಲಿಟಿ 20% 30% ಅಷ್ಟೇ ತೋರಿಸ್ತಾ ಇದೆ ಅಂತಂದ್ರೆ ಆ ವೀರ್ಯ ಕ್ವಾಲಿಟಿ ಕಡಿಮೆ ಆಗಿದೆ. ಸೊ ಇದನ್ನ ನೀವು ಕೃತಕ ಗರ್ಭಧಾರಣೆಗೋಸ್ಕರ ಉಪಯೋಗಿಸ್ಕೊಂಡ್ರೆ ಕಟ್ಟುವ ಸಾಧ್ಯತೆನು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಕೃತಕ ಗರ್ಭಧಾರಣೆಗೆ ಕೆಲವೊಂದು ಸಂಘ ಸಂಸ್ಥೆಗಳಿಂದ ಕೂಡ ಮಾಡ್ತಾರೆ, ಆಮೇಲೆ ಸರ್ಕಾರಿ ಒಂದು ಆಸ್ಪತ್ರೆಯಿಂದ ಕೂಡ ಮಾಡ್ತಾರೆ. ಸೊ ಇದು ಎಲ್ಲಾನು ಮೊದಲೇ ಈ ಮಾನದಂಡಗಳು ಎಲ್ಲ ಸರಿ ಇದೆ ಅಂತ ಹೇಳಿನೇ ಮಾಡ್ತಾರ ಅಥವಾ ಹೇಗೆ ಸರ್? ಖಂಡಿತವಾಗ್ಲು ಬಹಳಷ್ಟು ಆಸ್ಪತ್ರೆಯಲ್ಲಿ ಯಾರು ಅದನ್ನ ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕ್ ಅಲ್ಲಿ ವೀರ್ಯನ ಸ್ಟ್ರಾಂಗ್ ಅನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಅವರು ರೆಗ್ಯುಲರ್ ಚೆಕಪ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಯಾರು ಇದನ್ನ ಚೆಕಪ್ ಮಾಡೋದಿಲ್ಲ, ರೆಗ್ಯುಲರ್ ಕ್ವಾಲಿಟಿ ಚೆಕ್ ಮಾಡೋದಿಲ್ಲ. ಸೊ ಎಲ್ಲರೂ ತಮ್ಮ ಆಸ್ಪತ್ರೆಯಲ್ಲಿ ಇದನ್ನ ಚೆಕ್ ಮಾಡಿಸಿದ್ರೆ ಖಂಡಿತವಾಗ್ಲು ವೀರ್ಯದ ಕ್ವಾಲಿಟಿ ಗೊತ್ತಾಗುತ್ತೆ, ನಂತರ ಈ ಸಮಸ್ಯೆನ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಸಂದರ್ಭದಲ್ಲಿ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತ ಬಾಂಧವರಿಗೆ, ಹೈನು ರಾಸು ದಾರಿಗೆ, ಅದರಲ್ಲಿ ವಿಶೇಷವಾಗಿ ಆಕಳು ಯಾರು ಸಾಕ್ತಾರೆ ಅವರಿಗೆ? ಎಲ್ಲ ರೈತ ಬಾಂಧವರಿಗೆ ನಾನು ಹೇಳೋದೇನಂತಂದ್ರೆ, ಈ ಒಂದು ಆಕಳ ಮತ್ತು ಎಮ್ಮೆಗಳಲ್ಲಿ ಈ ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಇದ್ದೇ ಇರುತ್ತೆ, ಮತ್ತ ಅದರ ಒಂದು ಜೀವನ ಕಾಲದಲ್ಲಿ ಈ ಸಮಸ್ಯೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆ ಬಂದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ, 2 ಅಥವಾ 3 ಬೆದೆಗೆ ಬಂದಾಗ ಕಟ್ಟಲಿಲ್ಲ ಅಂತಂದ್ರೆ ಅದೇ ತರ ಬಿಟ್ಟು ಬಿಡ್ತಾರೆ, ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಸೂಕ್ತವಾದ ಕ್ರಮ ಅಥವಾ ಚಿಕಿತ್ಸೆಯನ್ನ ಮಾಡಿಸೋದಿಲ್ಲ. ಸೊ ಹಾಗಾಗಿ ರೈತ ಬಾಂಧವರೇ, ನಾನು ಹೇಳೋದೇನಂತಂದ್ರೆ, ಈ ಒಂದು ಸಮಸ್ಯೆ ಬಂದಾಗ 2 ಅಥವಾ 3 ಕೃತಕ ಗರ್ಭಧಾರಣ ಮಾಡಿಸಿದಾಗೂ ಆಕಳ ಕಟ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ರೈತರು ತಮ್ಮ ಹತ್ತಿರದ ಪಶು ವೈದ್ಯರನ್ನ ತೋರಿಸಿ ಚಿಕಿತ್ಸೆ ಮಾಡಿಸಿ ಸೂಕ್ತ ಏನ ಸಮಸ್ಯೆ ಇದೆ ಅಂತ ಕಂಡುಹಿಡಿದ ಮೇಲೆ ಸೂಕ್ತವಾದ ಚಿಕಿತ್ಸೆ ಮಾಡಿಸೋದ್ರಿಂದ ಈ ಒಂದು ಸಮಸ್ಯೆ ಕಡಿಮೆ ಮಾಡಬಹುದು. ಜೊತೆಯಲ್ಲಿ ನೀವು ಈ ಒಂದು ಸಮಸ್ಯೆನ ಬರ್ದೇಬಾರ್ದು ಅಂತಂದ್ರೆ ನೀವು ಪೌಷ್ಟಿಕಾಂಶ ಆಹಾರ ಕೊಡೋದ್ರಿಂದ ಮತ್ತು ಆಕಳ ಹೀಟಿಗೆ ಬಂದಾಗ ಯಾವ ತರ ಲಕ್ಷಣಗಳು ಇರುತ್ತೆ, ಯಾವಾಗ ಕೃತಕ ಗರ್ಭಧಾರಣ ಮಾಡಿಸಬೇಕು, ಸೊ ಈ ಯಾವ್ಯಾವ ಹುಲ್ಲುಗಳನ್ನ ನೀವು ತಿನ್ನಿಸಬಹುದು, ಮತ್ತೆ ಎಷ್ಟು ಪ್ರಮಾಣ ಲವಣ ಮಿಶ್ರಣ ಹಾಕಬೇಕು, ಸೊ ಇವೆಲ್ಲ ನೀವು ಗಮನದಲ್ಲಿ ಇಟ್ಟು ನಿಮ್ಮ ಆಕಳಿಗೆ ತಿನ್ನಿಸೋದ್ರಿಂದ ಖಂಡಿತವಾಗ್ಲು ಈ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಹೇಳಕ್ ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಸಂತೋಷ್ ಶಿಂದೆ ಅವರ ಒಂದು ಮಾಹಿತಿ. ಪುನರಾವರ್ತಿತ ಬೆದೆಗೆ ಬರುವ ಸಮಸ್ಯೆ ಮತ್ತೆ ನಾವೇನಂತ ಕರಿತೀವಿ ರಿಪೀಟ್ ಬ್ರೀಡಿಂಗ್ ಅಂತ ಸಮಸ್ಯೆ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ, ಇದರ ಕುರಿತು ಸವಿಸ್ತಾರವಾದ ಒಂದು ವಿವರಣೆಯನ್ನ ಇವರು ನೀಡಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಅಥವಾ ಈ ಕುರಿತು ಏನಾದರೂ ಬೇಕಾದಲ್ಲಿ ಇವರ ದೂರವಾಣಿ ಸಂಖ್ಯೆಯನ್ನು ತಾವು ಸಂಪರ್ಕಿಸಬಹುದು. ಡಾಕ್ಟರ್ ಸಂತೋಷ್ ಶಿಂದೆ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ. ನನ್ನ ದೂರವಾಣಿ ಸಂಖ್ಯೆ 8799107090. ಸೊ ಈ ವಿಷಯದ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಈ ನಂಬರ್ಗೆ ಸಂಪರ್ಕಿಸಿ. ಜೊತೆಯಲ್ಲಿ ನಿಮ್ಮ ಆಕಳಿಗೆ ಈ ತರದ ಏನಾದರೂ ಸಮಸ್ಯೆ ಇದ್ರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದ್ರೆ ನಾವು ಸೂಕ್ತವಾದ ಚಿಕಿತ್ಸೆ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರಿ ಇದುವರೆಗೂ ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರದಲ್ಲಿ ಪಶು ಸ್ತ್ರೀ ರೋಗ ಮತ್ತು ಪ್ರಸೂತಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂತೋಷ್ ಸಿಂಧೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಮ್ಮ ಮುಂದಿನ ಕಾರ್ಯಕ್ರಮ ಭಜನೆಯ ಪದವನ್ನು ಕೇಳಲಿದ್ದೀರಿ. ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ತಂಡದವರಿಂದ ಸಂಭವ ಸಪ್ತ ಪ್ರಾಕಾರ ದೊಡವಾ ಸಾಧ್ಯ ನಿನ್ನ ನಂಬಿದೆ, ಜಗದಾಂಬ ರಮಣ ನಂಬಿದೆ, ಅಂಬೇಗನ ನಿನ್ನ ನಂಬಿದೆ, ಜಗದಾಂಬ ರಮಣ ನಂಬಿದೆ, ತುಂಬೇ ಗಾಯಿ ಗೋಲಂಬಿನ ಮನಸ್ಸಿನ ರಜತಮ ಗುಣ ಹರಿಯಲ್ಲ, ಮನಸ್ಸಿನ ಮಲ್ಲೇಶ್ವರಂ ಇವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನೀವು ಕೂಡ ಕರೆಯನ್ನ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೇಳಬಹುದು. ಇನ್ನು 7:20 ಕೃಷಿ ರಂಗ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗುತ್ತೆ. ಇದರಲ್ಲಿ ಪರಿಸರ ಗೀತೆಗಳನ್ನ ಆಲಿಸಲಿದ್ದೀರಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯ ರೈತ ಬಂಧುವರೇ, ನಮ್ಮ ನಿಮ್ಮ ಭೇಟಿ ನಾಡಿನ ಹಲವು ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಭದ್ರಾವತಿ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾ ಹರ್ಟ್ಸ್ ಹಾಗೂ ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಡಿಸೆಂಬರ್ 13 ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲಂತಹ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ಮುಂಚಿತವಾಗಿ ಆಯಾ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಚೇರಿಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಕೋರಲಾಗಿದೆ. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು,